ಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಜಿಲ್ಲಾರ 15-18 ಬಯತಿಕ ತೆನರ ಮಕ್ಕಕ್ ಕೋವಿಡ್ ನಿರೋಧಕ ಚೂದು ಮದ್ದು ಕೊಡಪ ಅಭಿಯಾನ ನಾಳೆ ಇಂಜ ಶುರುವಾಪ. ಜಿಲ್ಲೆಲ್ಲಿ ಗುರುತು ಮಾಡಿದ ಒಟ್ಟು 26,049 ಮಕ್ಕಕ್ ಐಂಡೆಂಡ ಸ್ಕೂಲ್ ಪಿಂಜ ಕಾಲೇಜಲ್ಲೇ ಚೂದು ಮದ್ದು ಕೊಡಪಕ್ಕೆ ಯೋಜನೆ ತಯಾರು ಮಾಡಿತ್ತು. ಚೂದು ಮದ್ದು ಕೊಡಪ ನಾಳಾಂಕ್ಯನ ಆಯಾ ಕಾಲೇಜರ ಪ್ರಿನ್ಸಿಪಲ್ ಪಿಂಜ ಸ್ಕೂಲ್ರ ಮುಖ್ಯ ಉಪಾಧ್ಯಾಯ ಕರಿಚಿಡುವಂದರಿಚಿಟ್ಟ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ 15-18 ಬಯತಿಕ ತನರ ಮಕ್ಕ ಈ ಅಭಿಯಾನದ ಪ್ರಯೋಜನತ್ನ ತಪ್ಪತೆ ಪಡೆದವನಿಗೆ ಕೇಟಂಡಿತು. ಕೈಂಜ ಕಾಲ ಡಿಸೆಂಬರ್ 17 ನಿರ್ಕು ಮಾಡಿತ್ತು ಅನಿವಾರ್ಯ ಕಾರಣ ತಿಂಜಾಯಿತು ಮಿಂಜಕ ತೆರಕೆ ತಿಂಜ ಕಾವೇರಿ ಪೊಳೆ ಉತ್ಸವತನ ಈ ತಿಂಗಳ ಮುಂದನೇ ವಾರತ ನರ್ತುವನಕ್ಕೆ ಕಾವೇರಿ ನೀರಾವರಿ ನಿಗಮತ್ರ ಅಧಿಕಾರಿಯ ತೀರ್ಮಾನ ಮಾಡಿತು. ಕಾವೇರಿ ಪೊಳೆ ಪರಿಯೋ ಉದ್ದಗಲತ್ರ 6 ಕಡೆ ಒರ್ವಾರ ಕಾಲ ನರಪ ಈ ಪೊಳೆ ಉತ್ಸವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡಿ ಖನಪಟ್ಟವು ಕೂಡಿಯಾಡುವ. ಜಿಲ್ಲೆಯ ಭಾಗಮಂಡಲದ ತಿಂಜ ಶುರುವಾಪ ಈ ಕಾರ್ಯಕ್ರಮತ್ರ ನಾಳಾಂಕ್ಯನ ಸದ್ಯತೆ ಪ್ರಕಟ ಮಾಡುವ ಅಂದು ಕಾವೇರಿ ನೀರಾವರಿ ನಿಗಮತ್ರ ಮುಖ್ಯ ಇಂಜಿನಿಯರ್ ಶಂಕರೇಗೌಡ ಅರಿಚಿಟ್ಟಿತು. ಕೈಮಗ್ಗ ಪಿಂಜ ಜವಳಿ ಇಲಾಖೆ ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಪಂಚಾಯತರ ಕೂಡು ಕೂಟತ್ತು ಕಾವೇರಿ ವಸ್ತ್ರ ಸಿರಿ ಅಣ್ಣುವ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನತರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ ನಾಳೆ ಇಂಜ ಇದೇ 12 ಮಡಿಕೇರಿಯ ಗಾಂಧಿ ಪರಂಬುಲು ನಡಪ. ನಾಳೆ ಮಧ್ಯಾಹ್ನ 3 ನಡಪ ಉದ್ಘಾಟನಾ ಕಾರ್ಯಕ್ರಮದ ಶಾಸಕಗಳನ್ನ ಮಂಡೆಪಂಡ ಅಪ್ಪಚ್ಚು ರಂಜನ್, ಮಡಿಕೇರಿ ನಗರಸಭೆ ಅಧ್ಯಕ್ಷಗಳನ್ನ ಅನಿತಾ ಪೂವಯ್ಯ, ಜಿಲ್ಲಾಧಿಕಾರಿ ಡಾ ಸತೀಶ್ ಕೂಡ್ನನಿಕೆ ಮುಖ್ಯಪಟ್ಟವು ಕೂಡಿಯಾಡುವ. ಗಂಗಾ ಕಲ್ಯಾಣ ಯೋಜನೆ ಅಡಿಲು 2015 ಇಸ್ವಿ ಇಂಜ 2020 ಇಸ್ವಿ ಕತೆನರ ಅವಧಿಲು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಕೂಡ್ನನಿಕೆ ಅಲ್ಪಸಂಖ್ಯಾತ ವರ್ಗಕ್ಕೂ ಕೂಡ ಫಲಾನುಭವಿ ಅನುಕೂಲಕ್ಕೆ ಅನುಷ್ಠಾನ ಪಡುತ್ತಿನ ಬೋರ್ವೆಲ್ ಯೋಜನೆಯಲ್ಲಿ ಅವ್ಯವಹಾರ ಆಯಿತು ಅನ್ನುವ ಪುಕಾರಕ್ಕೆ ಸಂಬಂಧಪಟ್ಟನಕ್ಕೆ ಪರಿಶೀಲನೆ ನಡೆಸುವಕ್ಕೆ ರಚನೆ ಮಾಡಿದ ವಿಧಾನ ಪರಿಷತ್ರ ವಿಶೇಷ ಸದನ ಸಮಿತಿಯ ತಂಡ ಇದೇ 4 ಜಿಲ್ಲೆಗೆ ಬಪ್ಪ. ಯೋಜನೆಗೆ ಸಂಬಂಧಪಟ್ಟನಕ್ಕೆ ಅಂದು ಪಲಕ 10 11 ತನೇ ಜಿಲ್ಲಾ ಪಂಚಾಯತ್ ಸಭಾ ಬಾಡಿದ ಪುಕಾರ ಸ್ವೀಕಾರ ಮಾಡುವ ತಂಡ ಬೈಯಂಜ ಗಂಗಾ ಕಲ್ಯಾಣ ಯೋಜನೆ ಅಡಿಲು ರೈತಂಗಡ ಭೂಮಿಲು ಕೊರಡನ ಬೋರ್ವೆಲ್ ಜಾಗತ್ರ ಪರಿಶೀಲನೆ ನಡೆಸುವ. ಪಶುಪಾಲನಾ ಇಲಾಖೆಯ ಆದ ನೆಲೆ ಇದೇ 18 ಜಿಲ್ಲೆಯಲ್ಲಿ ನಡಪಂತ ದಂಡನೆ ಮುಟ್ಟುರ ಕಾಲುಬಾಯಿ ಪನಿ ರೋಗ ನಿರೋಧಕ ಚೂದು ಮದ್ದು ಕೊಡಪ ಕಾರ್ಯಕ್ರಮತರ ಪ್ರಯೋಜನತನ ಜಿಲ್ಲೆಯ ರೈತಂಗ ಪಡೆದವನಕ್ಕೆ ಪಶುಪಾಲನಾ ಪಿಂಜ ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕಗಳನ್ನು ಡಾ ಸುರೇಶ್ ಕಟ್ಟಂಡಿತು. ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸರ ಕಾಲತ್ರ ಮಹಾಸಭೆ ಇದೇ 7 ಪಲಕ 10 ಮಡಿಕೇರಿಯ ಸ್ಕೌಟ್ಸ್ ಪಿಂಜ ಗೈಡ್ಸ್ ಭವನತ್ತು ಜಿಲ್ಲಾಧಿಕಾರಿ ಡಾ ಸತೀಶ್ ಎಂಡಕೊರುವು ಕಾರ್ಯಕ್ಕೆ ನಡಪ. ವಿರಾಜಪೇಟೆ ಅರಣ್ಯ ವಲಯ ಕಡಂಗನ ಮಗ್ಗುಲ ಐಮಂಗಲ ಆಂಬಟ್ಟಿ 40 ಚೋಕಂಡಳ್ಳಿ ಬಿಳುಗುಂದ ಬಿಟ್ಟಂಗಾಲ ಕೊಳತೋಡು ಬೈಗೋಡು ಗ್ರಾಮದ ಕೂಡಿಯಂಡ ಕಾಡಾನೆಯಾಳ ಕಾಡುಕು ದೌತುವ ಕಾರ್ಯಾಚರಣೆಯನ್ನ ಇಲಾಖೆಯ ಆದನಲ್ಲಿ ನಾಳೆ ನಡೆಸುವ. ಆನಗುಂಡು ಈ ಎಲ್ಲ ಗ್ರಾಮ ವ್ಯಾಪ್ತಿರ ತೋಟ ಕೆಲಸಕಾರ ಕೆಲಸ ನಿಪ್ಚಿಟ್ಟಿತು. ಗ್ರಾಮಸ್ಥಂಗ ಸ್ಕೂಲ್ ಮಕ್ಕ ಎಚ್ಚರ ತಿಪ್ಪಾಂಡ ಕೂಟಕ್ಕೆ ಕಾರ್ಯಾಚರಣೆಗೆ ಸಹಕಾರ ಕೊಡಪನಕ್ಕೆ ವಲಯ ಅರಣ್ಯಾಧಿಕಾರಿ ದೇವಯ್ಯ ಕಟಂಡಿತು. ದಂಡಾಯಿರತಿ 21-22 ಸಾಲದ ರಾಜ್ಯ ಮಟ್ಟದ ಯೋಜನೋತ್ಸವ ಇದೇ 4 ಪಿಂಜ ಅಂಜಾಂಗ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕರ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ನಡಪ. ಕೊಡಗು ಜಿಲ್ಲಾ ಮಟ್ಟದ ನಡೆದ ಯುವಜನೋತ್ಸವದ ಗದ್ದವು ಮಂಡ್ಯ ಜಿಲ್ಲೆಯಲ್ಲಿ ನಡಪಂತ ರಾಜ್ಯ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮದ ಕೂಡಿಯಾಡುವನಕ್ಕೆ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಗುರುಸ್ವಾಮಿ ಕಟಂಡಿತು. ವರ್ಲ್ಡ್ ಪ್ಯಾರಾ ಮಾಸ್ಟರ್ಸ್ ಗೇಮ್ಸ್ ಫೆಡರೇಷನ್ ಪಿಂಜ ಚಾಲೆಂಜ್ಡ್ ಆಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಕೂಟಾದ ನೆಲೆ ಕೇರಳತ್ರ ಕ್ಯಾಲಿಕಟ್ಟಲು ಅಂಗವನುಕಾರಕ್ಕೆ ನಡೆದ ಕಳಿ ಕೂಟತ್ರ ಶಾರ್ಟ್ ಪುಟ್ ಜಾವೆಲಿನ್ ಥ್ರೋ ಪಿಂಜ ಡಿಸ್ಕಸ್ ಥ್ರೋ ಪೈಪೋಟಿಲು ಹೊದ್ದೂರು ಗ್ರಾಮಕಾರಳನ್ನ ಲೋಹಿತ್ ಗೌಡ ಪೊನ್ನರ ಪದಕ ಗೆಲ್ಲುವಂಡ ಮೂಲಕ ಇದೇ ಕಾಲ ಜಪಾನ್ದ ನಡಪಕೊಳ್ಳುವಂತ ಅಂತಾರಾಷ್ಟೀಯ ಕಳಿ ಕೂಟಕ್ಕೆ ಆಯ್ಕೆ ಆಯಿತು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಕೆಳಗಡೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಪಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 08272300018. ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ರಾಷ್ಟೀಯ ಪ್ರಶಸ್ತಿಗೆ ಪಾರಣನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆನ ಮುಖ್ಯ ಶಿಕ್ಷಕಿ ಹೆಚ್ ಎಸ್ ಶಾಂತಿಯವು ಆಯ್ಕೆಯಾಗಳು. ಯುಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘಗಳ ಒಕ್ಕೂಟ ಹಂಗೆ ಎಜುಕೇಷನ್ ಹೆಲ್ಪ್ ಲೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾಳೆ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ನಡೆಯುವ ಸಾವಿತ್ರಿಬಾಯಿ ಪುಲೆ ಜಯಂತಿ ಹಂಗೆ ರಾಷ್ಟೀಯ ಪ್ರಶಸ್ತಿ ಪುರಸ್ಕಾರ ಜಂಬರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಶಸ್ತಿ ಪ್ರದಾನ ಮಾಡುವೆ. ಜವಳಿ ಅಭಿವೃದ್ಧಿ ಆಯುಕ್ತರು ಹಂಗೆ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಕೂಡಕುಟಲಿ ನಾಳೆಯಿಂದ ಇದೇ ತಿಂಗಳ ತಾರೀಕು 12ರ ಮುಟ ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಡಿಕೇರಿ ಪೇಟೆನ ಗಾಂಧಿ ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಡೆದಿದೆ. ಮುಖ್ಯ ನೆಂಟರಾಗಿ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್, ಜಿಲ್ಲಾಧಿಕಾರಿ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷೆ ಅನಿತಾ ಪೂಯಯ್ಯ ಸೇರಿದಂತೆ ಮುಖ್ಯ ಪಟ್ಟವು ಹಾಜರಿದ್ದವೆ. ಪಶುಪಾಲನಾ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಇದೇ 18ರ ಮುಟ ಎರಡನೇ ಸುತ್ತಿನ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆನ ರೈತರು ತಮ್ಮ ರಾಸುಗಳಿಗೆ ತಪ್ಪದೇ ಲಸಿಕೆ ಹಾಕಿಸಿಕೊಳ್ಳುವಂಗೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದರು. ಜಿಲ್ಲೆಯಲ್ಲಿ 15ರಿಂದ 18 ವರ್ಷ ವಯಸ್ಸು ಮಕ್ಕಳ COVID-19 ಲಸಿಕಾಕರಣ ಚಾಲನಾ ಕಾರ್ಯಕ್ರಮ ನಾಳೆ ಹೊತ್ತಾರೆ 10 ಗಂಟೆಗೆ ಪಾಲಿಬೆಟ್ಟದ ಸರ್ಕಾರಿ ಪ್ರೌಢಶಾಲೆ ಹತ್ತಿರದ ಮಹಿಳಾ ಸಮಾಜದಲ್ಲಿ ನಡೆದಿತ್ತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆರ್ ವೆಂಕಟೇಶ್ ಅವರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2019-20 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸುಳ್ಯದ ಜಾನಕಿ ವೆಂಕಟರಮಣ ಗೌಡಸಭಾ ಭವನದಲ್ಲಿ ನಡೆದಿದೆ. ವಿಶೇಷಚೇತನರ ಪ್ಯಾರಾ ಮಾಸ್ಟರ್ಸ್ ರಾಷ್ಟೀಯ ಹೊರಾಂಗಣ ಕ್ರೀಡಾಕೂಟಲಿ ಕೊಡಗಿನ ಹೊದ್ದೂರು ಗ್ರಾಮದ ವಿಎಂ ಲೋಹಿತ್ ಗೌಡ ಅವರು ವರ್ಲ್ಡ್ ಪ್ಯಾರಾ ಮಾಸ್ಟರ್ಸ್ ಗೇಮ್ಸ್ ಫೆಡರೇಷನ್ ಸಂಯೋಜಿತ ಚಾಲೆಂಜ್ ಡಾಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕೇರಳದ ಕ್ಯಾಲಿಕಟ್ಲಿ ನಡೆದ ವಿಕಲಚೇತನರ ಕ್ರೀಡಾಕೂಟಲಿ ಗುಂಡು ಎಸೆತ, ಜಾವಲಿನ್ ಎಸೆತ ಹಂಗೆ ಡಿಸ್ಕಸ್ ಎಸೆತಲ್ಲಿ ಚಿನ್ನದ ಪದಕ ಪಡ್ಕೊಂಡಳು. ಹಂಗೆಯೂ 2022ರಲ್ಲಿ ಜಪಾನ್ಲಿ ನಡೆಯುವ ವಿಶೇಷಚೇತನರ ಅಂತಾರಾಷ್ಟೀಯ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಳು. ವಿರಾಜಪೇಟೆ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಗ್ರಾಮಗಳಾದ ಮಗ್ಗುಲ, ಐಮಂಗಲ, ಅಂಬಟ್ಟಿ, ನಲ್ವತ್ತೊಕ್ಲು, ಚೊಕ್ಕುಂಡಳ್ಳಿ, ಬಿಳಗುಂದ, ಬಿಟ್ಟಂಗಾಲ, ಕೊಳತ್ತೋಡು, ಬೈಗೋಡು ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆನ ನಾಳೆ ಹಮ್ಮಿಕೊಂಡಿದ್ದು ತೋಟದ ಕಾರ್ಮಿಕರು ನಾಳೆ ದಿನ ಕೆಲಸ ಕಾರ್ಯಗಳನ್ನ ನಿಲ್ಲಿಸುವಂಗೆ ಅದರೊಟ್ಟಿಗೆ ಗ್ರಾಮಸ್ಥರು ಶಾಲಾ ಮಕ್ಕಳ ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಕಾರ್ಯಾಚರಣೆಗೆ ಇಲಾಖೆಯೊಟ್ಟಿಗೆ ಸಹಕರಿಸುವಂಗೆ ವಲಯ ಅರಣ್ಯಾಧಿಕಾರಿಯು ಪ್ರಕಟಣೆಯಲ್ಲಿ ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶ್ಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕ್ಕೂ ಸಹಾಯ ಮಾಡ್ತೀನಿ. ಆಶಕ್ಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಯಾಕ್ರಿ ಎಬಿಆರ್ಕೆ ಕಾರ್ಡ್ ಮಾಡ್ಸಕ್ ಜಾಸ್ತಿ ಹಣ ಕೇಳ್ತಿದ್ದೀರಾ? ಏನೋ ಕಾಫಿ ತಿಂಡಿ ಖರ್ಚಿಗೆ ಅಂತ ಹೊಸ ಕೇಳದ್ನಪ್ಪ. ಎಬಿಆರ್ಕೆ ಕಾರ್ಡ್ ಇರೋದು ಬಡವ್ರಿಗೆ, ಹೆಚ್ಚಿಗೆ ದುಡ್ಡು ಕೇಳಿದ್ರೆ ಆಸ್ಪತ್ರೆ ಮುಖ್ಯಸ್ಥರಿಗೆ ದೂರು ಕೊಡ್ತೀನಿ. ಅದಕ್ಕೆ ಕೋಪ ಮಾಡ್ಕೊಂತೀರಾ? ಬೇಗ ಕೆಲಸ ಆಗ್ಬೇಕು ಅಂದ್ರೆ ಕೊಡ್ಲೇಬೇಕು. ದೂರು ಕೊಟ್ರೆ ನೀವ್ ಕೆಲಸ ಕಳ್ಕತ್ತೀರಾ? ಗೆಪ್ತಿ ಇರ್ಲಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಪ್ರತಿ ಭಾನುವಾರ ಬೆಳಗ್ಗೆ 7:15 ಕಥಾಲಹರಿ ಕಥೆಯ ಓದು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕಾಕೆಮಾನಿ ಅವರ ಬೇಟೆ ನೆನಪು ಮತ್ತು ಬಿಲ್ಲು ಬಾಣ ಅನುಭವ ದಾಖಲೆಯ ಪುಸ್ತಕಗಳ ಓದನ್ನು ಕೇಳಲಿದ್ದೀರಿ. ಕಥಾಲಹರಿ ಪುಸ್ತಕಗಳ ಬಾನುಲಿ ಓದು ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:15. ಮರುಪ್ರಸಾರ ಮಂಗಳವಾರ ಸಂಜೆ 5:30. ಕೇಳುವರೆ, ಸಮಯ ಈಗ 7 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇದೀಗ ಪ್ರಾರಂಭ ಆಕಾಶವಾಣಿ. ಏರ್ ನೆಕ್ಸ್ಟ್. ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ತಮ್ಮ ಕನಸುಗಳಿಗೆ ರೆಕ್ಕೆ ಕಟ್ಟಲಿದ್ದಾರೆ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿಯರು. ಬನ್ನಿ, ಮುಸ್ಸಂಜೆಯ ಈ ಹೊತ್ತಿನಲ್ಲಿ ಸಮಾಜದ ಸವಾಲುಗಳಿಗೆ ಮುಖಾಮುಖಿಯಾಗುವ ಅವರ ಕನಸುಗಳನ್ನು ನಾವು ಆಲಿಸೋಣ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಆದರೆ ಆಧಾರಗಳೆಲ್ಲವೂ ಇತಿಹಾಸವಲ್ಲ. ನಾನು ಲಕ್ಷ್ಮೀಶ್ರೀ ಸಿಎಲ್, ದ್ವಿತೀಯ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿನಿ, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ. ಇಂದು ನಾವು ಸುಖದ ಜೀವನ ನಡೆಸುತ್ತಿರುವುದರ ಹಿಂದೆ ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ, ಅವರ ಹಗಲಿರುಳ ಅಪಾರವಾದ ಶ್ರಮ ಅಡಗಿದೆ. ಈ ಪುಣ್ಯಭೂಮಿ ಭಾರತಾಂಬೆಯ ಭವ್ಯ ನೆಲವನ್ನು ಬ್ರಿಟಿಷರಿಂದ ರಕ್ಷಿಸಿಕೊಳ್ಳಲು ಅಂದು ಕೋಟ್ಯಾಂತರ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ಸಾವಿರಾರು ಮಂದಿ ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗಾಗಿ ಮುಡಿಪಾಗಿಟ್ಟು ಬ್ರಿಟಿಷರ ವಿರುದ್ಧದ ರಣರಂಗಕ್ಕೆ ಧುಮುಕಿ ಹೋರಾಟ ನಡೆಸಿದ ಪರಿಣಾಮ ಭಾರತ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಕ್ಕಿ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಂಡಿತು ಹಾಗೂ ನಾವೆಲ್ಲ ಸ್ವತಂತ್ರವಾಗಿ ಜೀವಿಸಲು ಸಾಧ್ಯವಾಯಿತು. ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದ ಬ್ರಿಟಿಷರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿ ಎಲ್ಲ ಸಂಸ್ಥಾನಿಕರು, ಆಳು ಅರಸರನ್ನು ಸದೆಬಡೆಯುತ್ತಾ ಇಡೀ ಭಾರತದ ಆಡಳಿತವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಲು ಆರಂಭಿಸಿದರು. ಅದಕ್ಕಾಗಿ ಬ್ರಿಟಿಷರ ಆಡಳಿತ ನೀತಿಯನ್ನು ಪ್ರತಿಭಟಿಸಿ ಅವರ ಮುಷ್ಟಿಯಲ್ಲಿದ್ದ ನಮ್ಮ ದೇಶವನ್ನು ಬಿಡಿಸಿಕೊಳ್ಳಲು ಹಾಗೂ ದೇಶದ ಜನತೆಗೆ ಸ್ವಾತಂತ್ರ್ಯ ಸಿಗಲು ಹೋರಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲೆಮರೆಕಾಯಿಗಳಂತೆ ಜೀವ ತೆಯ್ದ ಹೋರಾಟಗಾರರಿದ್ದಾರೆ. ಬೀದಿ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ಗಗನದೆತ್ತರಕ್ಕೆ ವೀರಗೀತೆಯ, ದೇಶಭಕ್ತಿಯ ಘೋಷಣೆಗಳು ಕೇಳಿಸಿದವು. ಹೀಗೆ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಲೆಕ್ಕಕ್ಕೆ ಸಿಗದಷ್ಟು ಇದ್ದಾರೆ. ಇಂತಹವರಲ್ಲಿ ಚಂದ್ರಶೇಖರ್ ಆಜಾದ್ ಒಬ್ಬರು. ಆಜಾದರು ಯಾವುದೇ ಮಾರ್ಗದಿಂದಾದರೂ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ತಮ್ಮನ್ನು ಮುಡುಪಾಗಿಡಲು ನಿರ್ಧರಿಸಿದರು. ಈ ನಿಟ್ಟಿನಲ್ಲಿ ಅವರು ಅನೇಕ ಸಂಘಟನೆಗಳನ್ನು ರಚಿಸಿದರು ಮತ್ತು ತಮ್ಮ 15ನೇ ವಯಸ್ಸಿನಲ್ಲಿ ಪ್ರಥಮವಾಗಿ ಶಿಕ್ಷೆಗೆ ಗುರಿಯಾದರು. ನ್ಯಾಯಾಧೀಶರು ಅವರ ಹೆಸರನ್ನು ಕೇಳಿದಾಗ ಆಜಾದ್ ಎಂದು ಹೇಳಿದರು, ಎಂದರೆ ಸ್ವತಂತ್ರ ವ್ಯಕ್ತಿ ಎಂದರ್ಥ. ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದವರಲ್ಲಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು. ನೇತಾಜಿ ಎಂದು ಪ್ರಸಿದ್ಧವಾದ ಇವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಪ್ರಾಣದ ಹಂಗು ತೊರೆದು ಹೋರಾಡಿದ ಸ್ವತಂತ್ರ ಅಮರ ಪ್ರೇಮಿ ಹಾಗೂ ವೀರ ಮೇಧಾವಿ. ಮಹಾತ್ಮ ಗಾಂಧೀಜಿ, ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿ, ಹೀಗೆ ಅನೇಕ ಚಳುವಳಿಗಳನ್ನು ಸ್ವತಂತ್ರಕ್ಕಾಗಿ ಮಾಡಿದರು. ದೇಶಕ್ಕೆ ಸ್ವತಂತ್ರ ತರಲು ಗಾಂಧೀಜಿಯವರು ಒಬ್ಬ ವ್ಯಕ್ತಿಯಾಗದೆ ಒಂದು ಮಹಾನ್ ಶಕ್ತಿಯಾಗಿದ್ದರು. ಹೋರಾಟಗಾರರು ತಮ್ಮ ಜೀವನವನ್ನು ಸ್ವತಂತ್ರಕ್ಕಾಗಿ ತ್ಯಜಿಸಿದ್ದಾರೆ. ಅವರು ಕಷ್ಟಪಟ್ಟು ಉಳಿಸಿ ಹೋದ ಮತ್ತು ಈ ಮಣ್ಣಿನ ಋಣವನ್ನು ತೀರಿಸಲು ಅಸಾಧ್ಯ. ನಮ್ಮ ರಾಷ್ಟ್ರ ಪ್ರೇಮ ಮತ್ತು ದೇಶಭಕ್ತಿಯನ್ನು ಉನ್ನತಗೊಳಿಸಿ ನಮ್ಮ ದೇಶವನ್ನು ಉಜ್ವಲಗೊಳಿಸಲು ಸನ್ನದ್ಧರಾಗೋಣ. ಬನ್ನಿ ಸ್ನೇಹಿತರೆ, ದೇಶಕ್ಕೆ ಸ್ವತಂತ್ರ ಸಿಕ್ಕಿ 75ನೇ ವರ್ಷದ ಈ ಸುಸಂದರ್ಭದಲ್ಲಿ ಯುವಕರಾದ ನಮ್ಮ ಜವಾಬ್ದಾರಿಗಳೇನು, ನಾವು ಹೇಗೆ ಸವಾಲುಗಳನ್ನು ಎದುರಿಸಬಹುದು ಎಂದು ನಿಮ್ಮ ಜೊತೆ ಹಂಚಿಕೊಳ್ಳುವ ಹಂಬಲ ನನಗೆ. ನಮಗೆಲ್ಲ ತಿಳಿದಿದೆ, ವಿವಿಧತೆಯಲ್ಲಿ ಏಕತೆ ಸಾರುವ ರಾಷ್ಟ್ರ ನಮ್ಮದು. ಹಲವು ಭಾಷೆ, ಹಲವು ಜನ, ಹಲವು ಧರ್ಮ, ಆಚಾರ ವಿಚಾರ, ಸಂಪ್ರದಾಯ, ಈ ಎಲ್ಲಾ ಹಲವುಗಳನ್ನ ಮೀರಿ ನಾವೆಲ್ಲರೂ ಭಾರತೀಯರು ಎಂದು ಸಾರುವ ಧ್ಯೇಯ ನಮ್ಮದು. ಬನ್ನಿ ಸ್ನೇಹಿತರೆ, ನನ್ನ ಗೆಳತಿ ರೇಖಾಳ ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ಆಲೋಚನೆಯನ್ನು ಕೇಳೋಣ. ನಮ್ಮ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಆಗಿದೆ. ಇಲ್ಲಿ ಅನೇಕ ಜನಾಂಗದವರು, ವಿವಿಧ ಭಾಷೆಯನ್ನು ಮಾತನಾಡುವ ಜನರು, ವಿವಿಧ ಧರ್ಮದ ಜನರು, ಹಾಗೆ ವಿವಿಧ ಜಾತಿಯ ಜನರು ತಮ್ಮ ವಿವಿಧತೆಯಲ್ಲೂ ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವನೆಯನ್ನು ಹೊಂದಿದ್ದಾರೆ. ಭಾವೈಕ್ಯತೆಯು ಜನರ ಹೃದಯ ಮತ್ತು ಮನಸ್ಸಿನ ಅಂತರಾಳದಲ್ಲಿ ಮೂಡಬೇಕು. ಭಾರತವು ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಪ್ರತಿಯೊಂದು ಧರ್ಮದವರು ತಮ್ಮ ಸಂಪ್ರದಾಯ ಆಚರಿಸಲು ಇಲ್ಲಿ ಅವಕಾಶ ಇದೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬಂತೆ ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದೆ. ನಮ್ಮ ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವೈವಿಧ್ಯತೆಯನ್ನು ಕಾಣುತ್ತೇವೆ. ಭಾವೈಕ್ಯತೆಯನ್ನು ಹೊಂದಿರುವ ವ್ಯಕ್ತಿಯು ಜೀವನದ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುತ್ತಾನೆ. ಹಾಗೆ ರಾಷ್ಟ್ರೀಯ ಐಕ್ಯತೆ ಅಂದರೆ ಜೊತೆಯಲ್ಲಿ ನಿರ್ದಿಷ್ಟ ಗುರಿ ಉದ್ದೇಶಕ್ಕಾಗಿ ಕೂಡಿ ದುಡಿಯುವ ಭಾವನೆ. ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಮತ್ತು ಸ್ಥಾನಮಾನವನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ, ಒಗ್ಗಟ್ಟಿನಿಂದ ವರ್ತಿಸುತ್ತಾನೆ. ರಾಷ್ಟ್ರೀಯ ಭಾವೈಕ್ಯವು ಜನತೆಯಲ್ಲಿ ಒಂದು ಪ್ರಬಲ ಶಕ್ತಿಯಾಗಿದೆ. ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸುವುದು ಆಲೋಚನೆ, ಕಾರ್ಯಶಕ್ತಿ, ಆತ್ಮವಿಶ್ವಾಸವನ್ನು ನಮ್ಮ ಸಮಾಜದ ದೃಷ್ಟಿಯಿಂದ ಒಳಗೊಂಡ ಮನೋಭಾವವೇ ಏಕತೆಯ ಮನೋಭಾವನೆ. ನಮ್ಮ ದೇಶದ ಎಲ್ಲ ಭಾಗದಲ್ಲಿಯೂ ಸಂಸ್ಕೃತಿ ಮತ್ತು ಜೀವನ ಮಾರ್ಗ ಒಗ್ಗಟ್ಟು ಹಾಗೂ ಅವರದೇ ಆದ ನಂಬಿಕೆ ಮತ್ತು ಆಚರಣೆಗಳಲ್ಲಿ ಸಮಾನತೆಯನ್ನು ಹೊಂದಿದೆ. ಆದರೂ ನಾವೆಲ್ಲ ಭಾರತೀಯರು ಎಂಬ ಬಲವಾದ ಭಾವನೆ ಬೇರೂರಿದೆ. ನಮ್ಮ ದೇಶದ ರಾಷ್ಟ್ರಗೀತೆಯಾಗಲಿ, ರಾಷ್ಟ್ರ ಭಾಷೆಯೇ ಆಗಲಿ, ರಾಷ್ಟ್ರ ಮುದ್ರೆ, ಇವು ಏಕತೆಯ ಸಂಕೇತಗಳಾಗಿವೆ. ಅದಲ್ಲದೆ ವಂದೇ ಮಾತರಂ, ಸಾರೇ ಜಹಾಸೆ ಅಚ್ಚ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನ ಹುಟ್ಟಿಸುತ್ತದೆ. ಇಡೀ ದೇಶವೇ ವೈವಿಧ್ಯಮಯವಾದಾಗ, ನಮ್ಮ ಸಂಸ್ಕೃತಿಯು ಆಚರಣೆಯಲ್ಲಿ ಇರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳಬೇಕು, ಇಡೀ ಜಗತ್ತಿಗೆ ಮಾದರಿಯಾಗಬೇಕು. ನಾವೆಲ್ಲ ಭಾರತೀಯರು ಎಂಬ ಹಿನ್ನೆಲೆಯಲ್ಲಿ ತಾವು ವಾಸಿಸುವ ನೆಲವನ್ನು ಮಾತೃಭೂಮಿಯೆಂದು ಪರಿಭಾವಿಸಿಕೊಂಡು ರಾಷ್ಟ್ರದ ಇಡೀ ಜನಸಮುದಾಯದಲ್ಲಿ ಸಮಾನತೆ, ಆತ್ಮೀಯತೆ, ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಲು ಅವಕಾಶ ಉಂಟು ಮಾಡಿಕೊಡುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ಅಂಶಗಳೆಂದರೆ ತರಗತಿಯಲ್ಲಿ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡುವುದು, ಸರ್ವಧರ್ಮ ಸಮನ್ವಯ ಗೀತೆಗಳನ್ನು ಹಾಡಿಸುವುದು ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸುವುದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆ ಮಾಡುವುದು, ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಯನ್ನು ಓದಿಸುವುದು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡುವುದು, ಅದರ ಮಹತ್ವವನ್ನು ತಿಳಿಸುವುದು, ರಾಷ್ಟ್ರ ಅಭಿಮಾನ ವ್ಯಕ್ತಪಡಿಸುವ ಗೀತೆಯನ್ನು ಸಂಗ್ರಹ ಮಾಡುವುದು, ಹಾಗೆಯೇ ದಯವೇ ಧರ್ಮದ ಮೂಲ ಎಂದು ನಂಬುವುದು ಮತ್ತು ಮೂಢನಂಬಿಕೆಗಳನ್ನು ಖಂಡಿಸುವುದು, ರಾಷ್ಟ್ರೀಯ ಚಿಹ್ನೆಗಳ ಪ್ರದರ್ಶನ ಮಾಡುವುದು. ಭಾರತೀಯ ಸಂಸ್ಕೃತಿಯು ಪ್ರಗತಿ ಹಾಗೂ ಬದಲಾವಣೆಯ ಹಂತದಲ್ಲಿದೆ. ವಿಜ್ಞಾನವೇ ಆಗಲಿ, ತಂತ್ರಜ್ಞಾನವೇ ಆಗಲಿ, ಅಭಿವೃದ್ಧಿಯ ಗಾಳಿಯು ಇಡೀ ವಿಶ್ವವನ್ನೇ ನಡುಗಿಸುವಂತಾಗಿದೆ. ಭಾರತೀಯರಾದ ನಾವು ಮಾತ್ರ ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತೇವೆ. ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿಯೋಣ. ಹಾಗೆ ನಮ್ಮ ಸಂಸ್ಕೃತಿ, ಭಾಷೆ, ಧರ್ಮ, ಆಚಾರ ವಿಚಾರಗಳನ್ನು ಗೌರವಿಸಿ ಅನುಸರಿಸೋಣ. ನಮ್ಮ ದೇಶದ ಏಕತೆ, ಒಗ್ಗಟ್ಟು, ರಾಷ್ಟ್ರೀಯ ಭಾವನೆಗಳಿಗೆ ಏನಾದರೂ ತೊಂದರೆಯಾದರೆ ನಾವೆಲ್ಲರೂ ಒಂದಾಗೋಣ. ವಿವಿಧ ಧರ್ಮಗಳನ್ನು ಹೊಂದಿರುವ ನಮ್ಮ ರಾಷ್ಟ್ರದಲ್ಲಿ ಸರ್ವಧರ್ಮ ಸಮಾನ ಹಕ್ಕು ನೀಡುವುದರಿಂದ ಮಕ್ಕಳಲ್ಲಿ ಮೆಚ್ಚುಗೆ, ಸಹೃದಯತೆ, ಗೌರವ, ಸಮಾನತೆಯ ಗುಣಗಳನ್ನು ಬೆಳೆಸೋಣ. ಎಲ್ಲಾ ಭಾಷೆಗಳನ್ನು ಗೌರವಿಸೋಣ. ಗಡಿ ವಿವಾದ, ಜಲವಿವಾದ, ಭಾಷಾ ವಿವಾದ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಇಚ್ಛಾಶಕ್ತಿ ಕೊರತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ವಸುದೈವ ಕುಟುಂಬಕಂ ಎನ್ನುವಂತೆ ಖುಷಿಯಾಗಿ ಬಾಳೋಣ. ಜಾತಿ ವಿಷಕ್ಕೆ ಗರುಡನಾಗು, ದೇಶಾಗ್ನಿಗೆ ವರುಣನಾಗು, ಮೌಢ್ಯ ತಮಗೆ ಅರುಣನಾಗು, ನೀತಿಯಾಗು ಪ್ರೀತಿಯಾಗು ಜ್ಯೋತಿಯಾಗು ಭಾರತ, ಜ್ಯೋತಿಯಾಗು ಭಾರತ, ಜ್ಯೋತಿಯಾಗು ಭಾರತ, ಅಜೇಯವಾಗು. ಕೃಷಿ ದೇಶದ ಬೆನ್ನೆಲುಬು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕುವೆಂಪುರ್ ಅವರು ಹೇಳಿರೋ ಹಾಗೆ, ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀಡುವನು, ಹೆಸರನ್ನು ಬಯಸದೆ ಅತಿ ಸುಖ ಗಳಿಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಈ ಮಾತು ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ? ರೈತ ಬಿತ್ತದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನೋ ಮಾತಿದೆ. ರಾಷ್ಟ್ರದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಕೃಷಿ ನಮ್ಮ ದೇಶದ ಜೀವನಾಡಿ. ಸ್ನೇಹಿತರೆ, ಕೃಷಿ ಆರಂಭವಾಗಿದ್ದೇ ಮಹಿಳೆಯರಿಂದ ಎಂದು ಹಲವು ಪುರಾವೆಗಳು ಹೇಳ್ತವೆ. ಕೃಷಿ ಸಮಾಜದ ಆಧಾರ ಸ್ತಂಭ ಅಂತಾನೆ ಹೇಳಬಹುದು. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ತುಂಬಾ ದೊಡ್ಡದಿದೆ. ಅದರ ಬಗ್ಗೆ ನನ್ನ ಸಹಪಾಠಿ ಸುಮತಿಯ ಮಾತಾಡ್ತಾಳೆ, ಕೇಳೋಣ ಬನ್ನಿ. ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳಲ್ಲಿ ಒಂದು. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿರುವ ಒಂದು ಶಾಶ್ವತವಾದ ಸಮೂಹವನ್ನ ಗ್ರಾಮ ಅಂತ ಕರಿತೀವಿ. ಭಾರತವು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೃಷಿ ಪ್ರಧಾನವಾದ ರಾಷ್ಟ್ರವಾಗಿದೆ. ಗ್ರಾಮಸ್ಥರು ಕೃಷಿ ಮತ್ತೆ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಸದಾ ನಿರತರಾಗಿರ್ತಾರೆ. ಕೃಷಿಯೇ ಇವರ ಜೀವನಕ್ಕೆ ಆಧಾರ ಸ್ತಂಭ ಅಂತಾನೆ ಹೇಳಬಹುದು. ಇಲ್ಲಿ ಕೃಷಿ ಜೊತೆಗೆ ಪಶುಪಾಲನೆ ಇರಬಹುದು, ಪುಷ್ಪ ಕೃಷಿ, ಮೀನುಗಾರಿಕೆ ಮತ್ತು ಜೇನುಗಾರಿಕೆ, ಹಾಗೆ ಇನ್ನೂ ಕೆಲವು ಚಟುವಟಿಕೆಗಳನ್ನ ಅವರು ಮಾಡೋದನ್ನ ನಾವು ಕಾಣ್ತೇವೆ. ಕೃಷಿ ಅನ್ನೋದು ಬೇಸಾಯ ಮತ್ತು ಅರಣ್ಯ ಕಲೆಯ ಮೂಲಕ ಆಹಾರ ಮತ್ತೆ ಸರಕುಗಳನ್ನ ಉತ್ಪಾದಿಸುವ ಒಂದು ವಿಧಾನ. ಕೃಷಿಯು ಮಾನವನ ನಾಗರಿಕತೆಯ ಉಗಮಕ್ಕೆ ಕಾರಣವಾದ ಒಂದು ಪ್ರಮುಖ ಅಂಶ ಅಂತಾನೆ ಹೇಳಬಹುದು. ಅಷ್ಟೇ ಅಲ್ಲದೆ ಪ್ರಾಣಿಗಳು ಮತ್ತು ಸಸ್ಯಗಳ ಸಂಗೋಪನೆಯಿಂದ ಆಹಾರದ ಮಿಗುತಾಯಗಳು ಸೃಷ್ಟಿಯಾಗತ್ತಲ್ಲ, ಅದರಿಂದ ಹೆಚ್ಚು ಜನಜನಿತವಾದ ಮತ್ತೆ ಶ್ರೇಣೀಕೃತವಾದ ಸಮಾಜ ಬೆಳವಣಿಗೆ ಆಗಕ್ಕೆ ಕಾರಣ ಆಯಿತು. ಭಾರತದಲ್ಲಿ ಕೃಷಿಯ ಇತಿಹಾಸ ಋಗ್ವೇದ ಕಾಲದಷ್ಟು ಹಳೆಯದ್ದು ಅಂತಾನೆ ಹೇಳಬಹುದು. ಇಂದು ನಮ್ಮ ದೇಶ ಅಂದ್ರೆ ಭಾರತ ಕೃಷಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ನಮ್ಮ ದೇಶ ಕೃಷಿ ಆಧಾರಿತ ದೇಶವಾಗಿದ್ದು ಕೃಷಿಯಲ್ಲಿ ಬೀಜ ಬಿತ್ತಿ ಬೀಜ ಪಡೆಯುವವರೆಗೂ ಕೂಡ ಅಂದ್ರೆ ಬಿತ್ತನೆಯಿಂದ ಕಟಾವಿನವರೆಗೂ ಮಹಿಳೆಯರು ನಿರ್ವಹಿಸುವ ಪಾತ್ರ ಅತ್ಯಂತ ಮಹತ್ವದಾಗಿದೆ. ಹಿಂದಿನಿಂದಲೂ ಕೂಡ ಬೇಸಾಯದಲ್ಲಿ ಕೌಶಲ್ಯಾಧಾರಿತ ಕೆಲಸಗಳನ್ನು ಮಹಿಳೆಯರು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾನೇ ಬಂದಿದ್ದಾರೆ. ಬಿತ್ತಿದ ಬೀಜಗಳ ಶೇಖರಣೆ ಬಿಟ್ಟರೆ ಕಳೆ ನಿರ್ವಹಣೆ, ಕಟಾವು, ಒಕ್ಕಲು ಮಾಡುವುದು, ಹೀಗೆ ಅನೇಕ ಅಂದ್ರೆ ಶೇಕಡ 50% ಕೃಷಿ ಕೆಲಸಗಳನ್ನು ಮಹಿಳೆಯರೇ ನಿರ್ವಹಿಸ್ತಾ ಬಂದಿದ್ದಾರೆ. ಕೃಷಿ ಕ್ಷೇತ್ರಕ್ಕೆ ಮಹಿಳೆಯರ ಕೊಡುಗೆ ಮರೆಯಲಾಗದ್ದು ಅಂತಾನೆ ಹೇಳಬಹುದು. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕೂಡ ಮಹತ್ವದಾಗಿದೆ. ಶೇಕಡ 80% ಮಹಿಳೆಯರು ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗಿಗಳಾಗಿದ್ದಾರೆ. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಶೇಕಡ 15% ಕೃಷಿ ಕುಟುಂಬಗಳನ್ನು ಮಹಿಳೆಯರು ಪ್ರಧಾನವಾಗಿ ಮುನ್ನಡೆಸುತ್ತಿದ್ದಾರೆ. ಇದಲ್ಲದೆ ಹೈನುಗಾರಿಕೆಯಲ್ಲೂ ಕೂಡ ಮಹಿಳೆಯರ ಪಾತ್ರ ಮಹತ್ವದಾಗಿದೆ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಕೃಷಿ ಮತ್ತು ಗ್ರಾಮೀಣ ಕಸುಬುಗಳಲ್ಲಿ ಮಹಿಳೆ ಇಲ್ಲದೆ ಯಾವುದೇ ಕೆಲಸವನ್ನು ನಡೆಸಲು ಅಸಾಧ್ಯ ಅಂತಾನೆ ಹೇಳಬಹುದು. ಭಾರತ ಕೃಷಿ ಪ್ರಧಾನ ದೇಶವೆನ್ನುವ ಪರಿಕಲ್ಪನೆಗೆ ಪುರುಷರಿಗಿಂತ ಮಹಿಳೆಯರ ಪರಿಶ್ರಮನೇ ಹೆಚ್ಚು ಕಾರಣ ಅಂತಾನೆ ಹೇಳಬಹುದು. ಜಗತ್ತಿನಲ್ಲಿ ಕೃಷಿ ಅನ್ವೇಷಣೆಯಲ್ಲಿ ಮಹಿಳೆಯರ ಪಾತ್ರ ಪ್ರಮುಖವಾಗಿದೆ ಎಂದು ವಿಜ್ಞಾನಿಗಳ ನಿಲುವಿದ್ದರೂ ಮಹಿಳೆಯರ ಪರಿಶ್ರಮವನ್ನು ಪುರುಷ ಪ್ರಧಾನ ಸಮಾಜ ಸಹಜವಾಗಿ ಗುರುತಿಸೋದೇ ಇಲ್ಲ. ಒಂದು ಪಿತೃಪ್ರಧಾನ ಸಮಾಜ ಮಹಿಳೆಯರ ಕೃಷಿ ಶ್ರಮವನ್ನು ದುಡಿಸಿಕೊಳ್ಳುತ್ತೆ ಅಷ್ಟೇ. ಕೃಷಿ ಯಾವತ್ತೂ ಒಬ್ಬ ಪುರುಷನ ಕೆಲಸ ಅಥವಾ ದುಡಿತ ಆಗಿರೋಕೆ ಸಾಧ್ಯನೇ ಇಲ್ಲ. ಆದ್ರಿಂದ ರೈತ ಮಹಿಳೆಯರಿಗೆ ಮಹಿಳಾ ಕೃಷಿಕರ ಹಕ್ಕುಗಳಿಗೆ ಮನ್ನಣೆ ದೊರಕಬೇಕಾಗಿದೆ. ಮಹಿಳೆಯರಿಗೆ ಬೇಸಾಯ, ಕೃಷಿಯ ಕುರಿತು ಏನ್ ಗೊತ್ತು ಅಂತ ಕೇಳಿದ್ರೆ ನನ್ನ ಉತ್ತರ ಸುಮಾರಾಗಿ ಎಲ್ಲವೂ ಗೊತ್ತಿದೆ. ವಿಶ್ವದಾದ್ಯಂತ ಕೃಷಿಗೆ ಮಹಿಳೆಯರ ಕೊಡುಗೆ ಅನನ್ಯ ಮತ್ತೆ ವಿಶೇಷ ಅಂತಾನೆ ಹೇಳಬಹುದು. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಪುರುಷರಿಗೆ ದೊರೆಯುವ ಉತ್ಪಾದನಾ ಸಂಪನ್ಮೂಲಗಳು ಮಹಿಳೆಯರಿಗೂ ಅದೇ ಪ್ರಮಾಣದಲ್ಲಿ ಸಿಕ್ಕಿದರೆ ಅವರು ತಮ್ಮ ಹೊಲಗಳಲ್ಲಿ ಶೇಕಡ 20-30% ಇಳುವರಿಯನ್ನ ಹೆಚ್ಚಿಸಬಲ್ಲರು. ಹಗಲು ಮತ್ತೆ ರಾತ್ರಿ ಎನ್ನದೆ ಗಾಣದೆತ್ತಿನಂತೆ ದುಡಿಯುತ್ತಾ ಕೃಷಿಯಲ್ಲಿ ನಿರತರಾಗಿರ್ತಾರೆ. ಮಹಿಳೆಯರನ್ನು ಕೆಲಸಕ್ಕೆ ಮಾತ್ರ ಪರಿಗಣಿಸಿ ಆದಾಯದ ಪಾಲುದಾರಿಕೆಯಲ್ಲಿ ಕೈಬಿಡುವುದು ಇಂದಿಗೂ ಇದ್ದಿದ್ದೆ. ರೈತ ಮಹಿಳೆಯರ ವಾರದ ದುಡಿಮೆಯು ಬಹುತೇಕ ನಗರದ ತಿಂಗಳ ದುಡಿಮೆಗೆ ಸಮನಾಗಿದ್ರೂ ಕೂಡ ಆರ್ಥಿಕ ಸ್ವತಂತ್ರ ಅವರ ಪಾಲಿಗೆ ಕನ್ನಡಿಯ ಗಂಟು ಅಂತಾನೆ ಹೇಳಬಹುದು. ಪುರಾತನ ಕಾಲದಿಂದಲೂ ಕೃಷಿಯಲ್ಲಿ ಲಿಂಗ ಸಮಾನತೆ ಅನ್ನೋದು ಇದ್ದಿದ್ದೆ. ಸಮಾನತೆ ಮಾತ್ರ ಅಲ್ಲ, ಹೆಣ್ಣಿಗೆ ಇನ್ನೂ ಹೆಚ್ಚು ಕೆಲಸಗಳನ್ನು ಕೊಡುವುದರಲ್ಲಿ ನಮ್ಮ ಗ್ರಾಮೀಣ ವ್ಯವಸ್ಥೆ ಹಿಂದೆಟ್ಟು ಹಾಕಿಲ್ಲ. ಕೆಲಸಕ್ಕೆ ಮಾತ್ರ ಹಿರಿತನವನ್ನು, ಹೆಚ್ಚುಗಾರಿಕೆಯನ್ನು ಹೆಣ್ಣಿಗೆ ಹೊರಿಸುವ ವ್ಯವಸ್ಥೆ, ಅವರಿಗೆ ಕೊಡಬೇಕಾದ ಕೂಲಿಯಲ್ಲಾಗ್ಲಿ ಬಂದ ಆದಾಯದ ಪಾಲಿನಲ್ಲಾಗಲಿ ಅವರಿಗೆ ಸಮಾನವಾದ ಪಾಲು ಇರೋದೇ ಇಲ್ಲ. ಒಂದು ಅಧ್ಯಯನದ ಪ್ರಕಾರ ಒಂದು ನಿಗದಿತ ಜಮೀನಿನಲ್ಲಿ ಪುರುಷ 20 ಗಂಟೆ, ಯಂತ್ರಗಳು 30 ಗಂಟೆ ದುಡಿದರೆ ಮಹಿಳೆಯರು 50 ಗಂಟೆ ದುಡಿತಾರಂತೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು ಕೃಷಿ ಮಾರುಕಟ್ಟೆಯ ಮೇಲೆ ಎರಗಿದ ರಭಸಕ್ಕೆ ತತ್ತರಿಸಿದ ರೈತ ಕುಟುಂಬಗಳು ಚೇತರಿಸಿಕೊಳ್ಳುವ ಭರವಸೆಯನ್ನ ಕಳ್ಕೊಂಡು ಹತಾಶರಾಗಿ ಆತ್ಮಹತ್ಯೆಯ ಹಾದಿ ತುಳಿತಿದ್ದಾರೆ. ಜಾಗತೀಕರಣದಿಂದಾಗಿ ಕೃಷಿಯಲ್ಲಿ ಸ್ತ್ರೀಕರಣಗೊಳ್ಳುತ್ತಿದ್ದರೂ ಮಹಿಳೆಯರ ಒಡೆತನದಲ್ಲಿ ಶೇಕಡ 2.2% ಕೃಷಿ ಭೂಮಿ ಇದೆ. ರೈತ ಮಹಿಳೆಯ ಬದುಕಿನ ಇಂತಹ ಸಮಸ್ಯೆಗಳನ್ನು ನೀಗಿಸುವ ಬಹುದೊಡ್ಡ ತುರ್ತು ಮತ್ತು ಜವಾಬ್ದಾರಿ ಇದೆ. ಇದರ ಜೊತೆಗೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ತರಬೇತಿ ಮತ್ತು ಬಂಡವಾಳ ಒದಗಿಸುವ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಕೃಷಿಕ ಮಹಿಳೆಯರ ಕೆಲಸ ಕಾರ್ಯಗಳ ವೈಖರಿಯನ್ನು ಹೇಳಿದರಷ್ಟೇ ಉಳಿದವರಿಗೆ ತಿಳಿಯುತ್ತದೆ. ಆರಾಮವಿಲ್ಲದೆ ಮತ್ತು ವಿರಾಮವಿಲ್ಲದೆ ಕೃಷಿಯಲ್ಲಿ ನಿರತರಾಗಿರುವವರು ಮಹಿಳೆಯರು. ಕೃಷಿ ಕುಟುಂಬದ ಹಳ್ಳಿ ಮನೆಗಳಲ್ಲಿ ಬೆಳ್ಳಂಬೆಳಗ್ಗೆ ಒಲೆ ಉರಿಸುವುದರೊಂದಿಗೆ ಶುರುವಾಗುವ ಮಹಿಳೆಯ ಕೆಲಸ, ಕೆಲವೊಮ್ಮೆ ಮಹಿಳೆಯರು ಕೆಲಸ ಗೊತ್ತಿಲ್ಲದಿದ್ದರೂ ಹೊಸ ಕೆಲಸ ಕಲಿತುಕೊಂಡು ಹಳ್ಳಿ ಮನೆ ಮತ್ತು ಕೃಷಿ ಸುಧಾರಿಸುವುದಲ್ಲಿಯೇ ಮಹಿಳೆ ನೆಮ್ಮದಿ ಕಾಣುತ್ತಾಳೆ. ಹಳ್ಳಿ ಬದುಕಿನ ಕೌಟುಂಬಿಕ ಸಮಸ್ಯೆಗಳು ಕೆಲವೊಮ್ಮೆ ಈಕೆಯ ಬದುಕನ್ನು ಕಸಿದುಕೊಳ್ಳುತ್ತದೆ. ತನ್ನದೇ ತೋಟ ಮನೆಯಲ್ಲಿ ಹಗಲಿಡೀ ದುಡಿದರೂ ಕೃಷಿ ಮಹಿಳೆ ಸ್ವಾವಲಂಬಿಯಾಗಿರುವುದಿಲ್ಲ. ಹೈನುಗಾರಿಕೆಯ ಪ್ರತಿ ಕೆಲಸ ಪೂರೈಸಿ ಡೈರಿಗೆ ಹಾಲು ಕಳಿಸುವುದು ಮಹಿಳೆಯರಾದರೂ ಅದರ ಹಣ ಮಾತ್ರ ಗಂಡಸರ ಖಾತೆಗೆ ಜಮೆಯಾಗುತ್ತದೆ. ಮಹಿಳೆಯರಿಗೆ ತನ್ನ ಮೂಲಭೂತ ಅವಶ್ಯಕತೆಗಳ ತೀರ ಖಾಸಗಿ ವಸ್ತುಗಳನ್ನು ಖರೀದಿಸಲು ಸಹ ಹಣ ಇರುವುದಿಲ್ಲ. ಮಹಿಳೆಯರಿಗೆ ಅದೆಷ್ಟೋ ವಸ್ತುಗಳು ಅವಶ್ಯಕತೆ ಇದ್ದರೂ ಯಾರಿಗೂ ತಿಳಿಸದೆ ಒದ್ದಾಡುತ್ತಾರೆ. ತನ್ನಲ್ಲಿ ಸಂಗೀತ, ಬರವಣಿಗೆ, ನೃತ್ಯ ಇಂತಹ ಪ್ರತಿಭೆಗಳಿದ್ದರೂ ಅನಿವಾರ್ಯವಾಗಿ ಅದುಮಿಟ್ಟುಕೊಳ್ಳಬೇಕಾಗುತ್ತದೆ. ಮಹಿಳೆಯ ಮನಸ್ಸಿನ ಆಸೆಗಳೆಲ್ಲವೂ ಸಂತೆಯಲ್ಲಿ ಬಿಕರಿಗಿಟ್ಟ ಕನಸಾಗಿದೆ. ಮಹಿಳೆಯರು ದೈಹಿಕವಾಗಿ ಕೆಲಸ ಮಾಡಲು ಗಂಡಿನಷ್ಟು ಶಕ್ತ ಅಲ್ಲ ಎಂದು ಹಿಂದಿನಿಂದಲೂ ನೀಡಿದ ತೀರ್ಪು. ಇದಕ್ಕೆ ಸಾಕ್ಷಿ ಹೆಣ್ಣಾಳುಗಳಿಗೆ ನೀಡುವ ಸಂಬಳದಲ್ಲಿ ತಾರತಮ್ಯ. ಹಳ್ಳಿ ಮನೆಯ ಹೆಣ್ಣು ಮಕ್ಕಳ ಕೆಲಸಗಳು ಮಾಡಿದಷ್ಟು ಮುಗಿಯುವುದಿಲ್ಲ. ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಕೃಷಿಕರ ಪರಿಸ್ಥಿತಿಯು ಒಮ್ಮೆ ಆರಕ್ಕೇರಿ ಮತ್ತೊಮ್ಮೆ ಮೂರು ಕಿಳಿಯುವ ವರಮಾನದಲ್ಲಿ ಇಂತಹ ಸಂಗತಿ ಸಹಜ. ಹೆಣ್ಣು ಮಕ್ಕಳನ್ನು ಅನೇಕ ಕಟ್ಟುಪಾಡುಗಳನ್ನು ವಿಧಿಸಿ ನಿಯಂತ್ರಿಸಲು ಯತ್ನಿಸುವುದು ದುಃಖಕರ ಸಂಗತಿ. ನಾಡಿನಾದ್ಯಂತ ಇರುವ ಎಲ್ಲಾ ಕೃಷಿ ಮಹಿಳೆಯರ ಮಾನಸಿಕ ಸಂಘರ್ಷ ಒಂದೇ ತರ ಇರುತ್ತೆ ಎನ್ನುವುದು ನನ್ನ ಭಾವನೆ. ಈಕೆಗೆ ಮನೆಯಿಂದ ಬಿಡುಗಡೆ ಬೇಕಾಗಿಲ್ಲ. ಇವರಿಗೆಲ್ಲ ಒಂದಷ್ಟು ಅವಕಾಶ, ಪೂರಕ ವಾತಾವರಣ ಕೊಟ್ಟರೆ ಸಾಕು. ಎಲ್ಲಾ ಕೃಷಿ ಕೆಲಸಗಳ ನಡುವೆಯೂ ಸೃಜನಶೀಲವಾಗಿ ಬದುಕುತ್ತಾ ಬದುಕನ್ನು ಸುಂದರವಾಗಿಸಿಕೊಳ್ಳಬಲ್ಲರು. ನಮ್ಮ ಸಮಾಜವನ್ನು ಕಟ್ಟುವ ಪ್ರಕ್ರಿಯೆಯೊಳಗೆ ಹೆಣ್ಣು ಮಕ್ಕಳನ್ನು ಸಮಾನವಾಗಿ ಒಳಗೊಂಡರೆ ಮಾತ್ರ ನಾವು ಚಲನಶೀಲವಾದ ಮತ್ತು ಆರೋಗ್ಯವಂತ ಸಮಾಜವನ್ನು ಕಟ್ಟಲು ಸಾಧ್ಯ ಎಂದು ಚಿಂತನಾಶೀಲರು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ನೀಡುತ್ತಾ ಭವ್ಯ ಭಾರತವನ್ನು ಇನ್ನಷ್ಟು ಉಜ್ವಲಗೊಳಿಸಲು ಸಜ್ಜಾಗೋಣ. ತಿಳಿಯೋ ಮಾನವ ಜಗವೇ ಪ್ರಕೃತಿ, ಕಲಿಯೋ ಮಾನವ ಘನವೇ ಸಂಸ್ಕೃತಿ, ಸ್ವಾರ್ಥ ಬೇಡ ಸೃಷ್ಟಿ ನೋಡು, ವನ್ಯಧಾಮ ದೈವ ಕಾಡು, ರಕ್ಷಿಸು ಪರಿಸರವ ಹಸಿರೇ ನಮ್ಮ ಉಸಿರು, ಮರವೇ ಭವ್ಯ ಹುಷಾರು, ತಿಳಿಯೋ ಮಾನವ ಜಗವೇ ಪ್ರಕೃತಿ, ಕಲಿಯೋ ಮಾನವ ಘನವೇ ಸಂಸ್ಕೃತಿ. ಮರ ಗಿಡಗಳು ಕಾಣೋದೆಲ್ಲಿ, ಚಿಲಿಪಿಲಿ ಧ್ವನಿ ಕೇಳೋದೆಲ್ಲಿ, ನೀ ಸರಿಗಮ ಗೊತ್ತಾ ಇಲ್ಲಿ ನೋಡೋ ಮನುಜ, ಮನಸಿರಿಗಳು ಉಳಿಯೋದೆಲ್ಲಿ, ಮನುಕುಲವು ಬದುಕೋದೆಲ್ಲಿ, ಪರಿಸರವೇ ಮುನಿಸುಗಳಲ್ಲಿ ಕೇಳೋ ಮನುಜ, ಹೇಳುವೆ ಕೇಳು ನೀ ಕೊನೆಯ ವಿಚಾರ, ಮರವಾ ಬೆಳೆಸು ನೀ ಮರವಾ ಉಳಿಸು ನೀ, ಸ್ವಾರ್ಥ ಬೇಡ ಸೃಷ್ಟಿ ನೋಡು, ವನ್ಯಧಾಮ ದೈವ ಕಾಡು, ರಕ್ಷಿಸು ಪರಿಸರವ ಹಸಿರೇ ನಮ್ಮ ಉಸಿರು, ನಿಸರ್ಗ ಜೀವ ಹುಷಾರು. ನಾನು ಮಗುವಾಗಿದ್ದಾಗ ನಿನ್ನ ಮಡಿಲ ಮರ ಕಡಿದು ಮಾಡಿದ ತೊಟ್ಟಿಲಲ್ಲಿ ನಗುತ್ತಿದ್ದೆ, ನೀನು ನಗುತ್ತಿದ್ದೆ. ನಾನು ಬಾಲ್ಯದಲ್ಲಿ ಇದ್ದಾಗ ನಿನ್ನ ಮಡಿಲ ಮರ ಹತ್ತಿ ಗೆಲ್ಲು ತುಂಡರಿಸಿ ಮರಕೋತಿಯಾಡುತ್ತಿದ್ದೆ, ನೀನು ನಗುತ್ತಿದ್ದೆ. ನಾನು ಯೌವನದಲ್ಲಿ ನಿನ್ನ ಮಡಿಲ ಮರ ಕಡಿದು ಮಾಡಿದ ಬ್ಯಾಟ್ನಿಂದ ಆಡುತ್ತಿದ್ದೆ, ನೀನು ನಗುತ್ತಿದ್ದೆ. ಮುಪ್ಪಿನಲ್ಲಿ ನಾನು ನಿನ್ನ ಮಡಿಲ ಮರ ಕಡಿದು ಮಾಡಿದ ಆರಾಮ ಕುರ್ಚಿಯಲ್ಲಿ ನಿದ್ರಿಸುತ್ತಿದ್ದೆ, ಆದರೆ ನೀನು ಆ ನೋವಿನಲ್ಲೂ ನಗುತ್ತಿದ್ದೆ. ಪ್ರಕೃತಿ ಮಾತೆ, ನಿನಗೊಂದು ನನ್ನ ನಮನ. ವಾ ವಾ ಲಕ್ಷ್ಮೀಶ್ರೀ, ಕ್ಯಾ ಬಾತೆ, ಏನ್ ಸಖತ್ತಾಗಿ ಹೇಳ್ದೆ ಕವನ, ಎಲ್ಲ ಚಪ್ಪಾಳೆ ಹೊಡಿರಪ್ಪ ಲಕ್ಷ್ಮೀಶ್ರೀಗೆ. ಪರಿಸರವನ್ನ ನಾವ್ ರಕ್ಷಿಸಿದ್ರೆ ಅದು ನಮ್ಮನ್ನ ರಕ್ಷಿಸುತ್ತೆ. ನಮ್ಮ ಸಂಸ್ಕೃತಿ ಮತ್ತೆ ನಾಗರಿಕತೆ ಪ್ರಕೃತಿಯ ಮಧ್ಯದಲ್ಲೇ ಬೆಳೆದು ಬಂದಿದೆ. ಪ್ರಕೃತಿ ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿನೇ ಇಲ್ಲ. ಆದ್ರೆ ಇವತ್ತೇನಾಗ್ತಿದೆ, ಪ್ರಕೃತಿ ವಿಷಮಯವಾಗ್ತಿದೆ. ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಪ್ರಕೃತಿ ಮಾತೆ ನಲುಗಿ ಹೋಗ್ತಿದ್ದಾಳೆ. ನಮಗೆ ಪ್ರಕೃತಿ ಮೇಲೆ ಭಕ್ತಿ ಬೇಕು, ಪ್ರೀತಿ ಬೇಕು, ಹಾಗೂ ಕಾಳಜಿ ಬೇಕು. ನಾವೆಲ್ಲ ಪರಿಸರವನ್ನ ಕಾಪಾಡುವ ಒಂದು ಸಂಸ್ಕೃತಿ ಹಾಗೂ ಸಂಹಿತೆಯನ್ನ ರೂಪಿಸ್ಕೊಳ್ಬೇಕು. ನಾವು ಪ್ರತಿ ವರ್ಷ ಜೂನ್ 5ಕ್ಕೆ ವಿಶ್ವ ಪರಿಸರ ದಿನವನ್ನ ಆಚರಿಸ್ತಾನೆ ಬಂದಿದೀವಿ, ಜಾಗೃತಿಯನ್ನ ಮೂಡಿಸ್ತಾನೆ ಬಂದಿದೀವಿ. ಆದ್ರೂ ಕೂಡ ಪರಿಸರ ಕಲುಷಿತ ಆಗೋದು ಮಾತ್ರ ನಿಲ್ತಾ ಇಲ್ಲ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗ್ತಾನೆ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು. ನಾನು ಒಂದೆರಡು ಗಿಡಗಳನ್ನ ನೆಟ್ಟು ಅದನ್ನ ಬೆಳೆಸಬಹುದು ಅಂತ ಖಂಡಿತವಾಗಿಯೂ ಹೇಳ್ತೀನಿ. ಇಂಥ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಪ್ರಕೃತಿ ತಂತಾನೇ ಉಳಿಯುತ್ತೆ. ಮತ್ತೆ ನಾವು ದಿನನಿತ್ಯ ಏನ್ ಪ್ಲಾಸ್ಟಿಕ್ ಬಳಕೆ ಮಾಡ್ತೀವೋ ಅದನ್ನ ನಾವೇ ಕಡಿಮೆ ಮಾಡ್ಕೊಳ್ತೀವಿ ಅಂತ ನಮಗ್ ನಾವೇ ಶಪಥ ಮಾಡ್ಕೊಳ್ಬೇಕು. ಗಿಡ ಅಳಿದರೆ ಜಗ ಅಳಿವುದು, ಗಿಡ ನಕ್ಕರೆ ಜಗ ನಗುವುದು ಅನ್ನೋ ಮಾತಿನ ಹಾಗೆ ನಾವೆಲ್ಲ ಬದುಕೋಣ. ಹಾಗೂ ನಾವೆಲ್ಲ ಸಾಲಮರದ ತಿಮ್ಮಕ್ಕ ಅವರನ್ನ ಮಾದರಿಯಾಗಿ ಇಟ್ಕೊಂಡು ಪರಿಸರ ಸಂರಕ್ಷಣೆಯಲ್ಲಿ ಕೈ ಜೋಡಿಸೋಣ. ಈಗ ನನ್ನ ಸಹಪಾಠಿ ನಯನ ಪರಿಸರ ಸಂರಕ್ಷಣೆ ಬಗ್ಗೆ ಮಾಹಿತಿ ಕೊಡ್ತಾಳೆ. ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಒಟ್ಟಾರೆ ಜಗತ್ತನ್ನ ಪರಿಸರ ಅಂತ ಕರಿತೀವಿ. ಪ್ರಸ್ತುತ ಸಮಾಜದಲ್ಲಿ ಪರಿಸರವು ಹೆಚ್ಚು ಸವಾಲುಗಳನ್ನ ಎದುರಿಸ್ತಾ ಇದೆ. ಪರಿಸರ ಮಾಲಿನ್ಯವು ಕೇವಲ ಭಾರತ ದೇಶಕ್ಕೆ ಮಾತ್ರ ಸಮಸ್ಯೆ ಆಗಿರದೆ ಇಡೀ ವಿಶ್ವವನ್ನೇ ಬಹಳವಾಗಿ ಕಾಡ್ತಾ ಇರೋ ಪ್ರಮುಖ ಸಮಸ್ಯೆ ಆಗಿದೆ. ಪರಿಸರ ಮಾಲಿನ್ಯ ಎಲ್ಲಿ ಕಂಡು ಬರ್ತಾ ಇದೆ ಅನ್ನೋ ಪ್ರಶ್ನೆಗಿಂತ ಪರಿಸರ ಮಾಲಿನ್ಯ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಬಹುದಾದ ರೀತಿಯಲ್ಲಿ ಪ್ರಸ್ತುತ ಪರಿಸ್ಥಿತಿ ಇದೆ. ಗಿಡಮರಗಳು ನಿಗದಿತ ವೇಗದಲ್ಲಿ ಬೆಳೆಯದೇ ಇರೋದು, ನೀರು ಕಲುಷಿತ ಆಗಿರೋದು, ಎಲ್ಲೆಲ್ಲೂ ಎದ್ದು ಕಾಣುವ ಧೂಳು, ಶುಚಿಗೊಳಿಸಿದ ಸ್ವಲ್ಪ ಸಮಯದಲ್ಲೇ ಮನೆ ಎಲ್ಲಾ ಪದಾರ್ಥಗಳ ಮೇಲೆ ಧೂಳು ಶೇಖರಣೆ ಆಗೋದು, ನಗರಗಳಲ್ಲಿ ಉಸಿರುಗಟ್ಟಿಸುವ ರೀತಿಯ ಧೂಳು, ಹಾಗೂ ಹೊಗೆ ಮಿಶ್ರಿತ ಗಾಳಿ ಇದ್ದು ಕಣ್ಣುರಿ ಬರೋದು, ಕಣ್ಣಿನಿಂದ ನೀರು ಬರೋದು, ಕಲಬೆರಕೆ ಆಹಾರ ಪದಾರ್ಥಗಳು, ವಿಷಕರ ರಾಸಾಯನಿಕ ಆಹಾರ ಪದಾರ್ಥಗಳು, ಆಗಾಗ್ಗೆ ಅಲ್ಲಲ್ಲಿ ಕಂಡು ಬರುವ ಕಾಲರ ಮುಂತಾದ ಸಾಂಕ್ರಾಮಿಕ ರೋಗಗಳು ಸಹ ಇವೆ. ಸುತ್ತಮುತ್ತಲೂ ಪರಿಸರ ಮಾಲಿನ್ಯವು ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಪ್ರಸ್ತುತವಾಗಿ ಪ್ಲಾಸ್ಟಿಕ್ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೆ. ಒಂದ್ ಕಾಲದಲ್ಲಿ ಮ್ಯಾಜಿಕ್ ಮೆಟೀರಿಯಲ್ ಎಂಬುದಾಗಿ ಕರೆಯಲ್ಪಟ್ಟ ಈ ಪದಾರ್ಥ ಇಂದು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಬಾಲ್ ಪಾಯಿಂಟ್ ಪೆನ್ನಿನ ರೀಫಿಲ್ ನಿಂದ ಹಿಡಿದು ಬೃಹತ್ ವಿಮಾನಗಳ ಬಿಡಿ ಭಾಗಗಳ ತಯಾರಿಕೆಯಲ್ಲಿ ಇದು ಬಳಕೆ ಆಗ್ತಾ ಇದೆ. ಬೆಳಗ್ಗೆ ಮನೆ ಬಾಗಿಲಿಗೆ ಬಂದು ಬೀಳುವ ಹಾಲಿನ ಪ್ಯಾಕೆಟ್ನಿಂದ ಅನೇಕ ಪದಾರ್ಥಗಳಲ್ಲಿ ಈ ಪ್ಲಾಸ್ಟಿಕ್ ಇದೆ. ಬಹುಶಃ ಇಂದು ಪ್ಲಾಸ್ಟಿಕ್ ರಹಿತ ಪ್ರಪಂಚವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯ ಆಗೋದಿಲ್ಲ. ಪ್ಲಾಸ್ಟಿಕ್ ನಂತಹ ಪದಾರ್ಥಗಳಿಂದ ಇಡೀ ಭೂಮಿಯೇ ಕಸದ ತೊಟ್ಟಿಯಾಗಿ ಬಿಡುವ ಅಪಾಯ ಕಾಡ್ತಾ ಇದೆ. ಭೂಮಿಯನ್ನ ಅಪಾಯದ ಅಂಚಿನತ್ತ ತಳ್ಳಲಾಗ್ತಿದೆ ಎಂಬ ಅಭಿಪ್ರಾಯ ಕೂಡ ಇದೆ. ಆಧುನಿಕರಾದ ನಾವಿಂದು ವಿಜ್ಞಾನ ತಂತ್ರಜ್ಞಾನದ ಹೆಸರಿನಲ್ಲಿ ಪ್ರಕೃತಿ ಮತ್ತು ನಮ್ಮ ನಡುವಿನ ಸಂಬಂಧನ ಮರೆತು ವರ್ತಿಸ್ತಾ ಇದ್ದೀವಿ. ಪ್ರತಿ ನಿಮಿಷ ನಿಮಿಷಕ್ಕೂ ಪ್ರಕೃತಿ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದೀವಿ. ಭೂಮಾಲಿನ್ಯ, ಜಲಮಾಲಿನ್ಯ, ವಾಯುಮಾಲಿನ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬಂತೆ ವರ್ತಿಸ್ತಾ ಇದ್ದೀವಿ. ನಮ್ಮ ದೇಶದ ಪರಿಸರ ಮಾಲಿನ್ಯನ ಒಂದು ಲೇಖನದ 7-8 ಪುಟಗಳಲ್ಲಿ ವಿವರಿಸೋಕ್ ಸಾಧ್ಯ ಇಲ್ಲ. ಆದರೂ ಕೆಲವು ಪ್ರಮುಖ ಅಂಶಗಳನ್ನ ಬಿಂಬಿಸೋದ್ರ ಮೂಲಕ ಪರಿಸರ ಮಾಲಿನ್ಯ ಎಂತ ಗಂಭೀರ ಪರಿಸ್ಥಿತಿಯಲ್ಲಿದೆ ಎಂಬುದನ್ನ ಮನಗಾಣಿಸೋಕೆ ಪ್ರಯತ್ನ ಮಾಡಬಹುದು. ಪ್ರಸ್ತುತ ಪ್ರಪಂಚದ ಅರಣ್ಯ ನಾಶ ಸತತವಾಗಿ ಸಾಗಿದೆ. ವಿಶ್ವಬ್ಯಾಂಕ್ನ ಸಮೀಕ್ಷಾ ವರದಿಯೊಂದರ ಪ್ರಕಾರ ಪ್ರತಿ ವರ್ಷ ಸುಮಾರು 20 ಮಿಲಿಯನ್ ಅರಣ್ಯ ಕಡಿತಕ್ಕೊಳಗಾಗ್ತಾ ಇದೆ. ಭಾರತದಲ್ಲಿ ವರ್ಷಕ್ಕೆ 19 ಲಕ್ಷ ಹೆಕ್ಟೇರ್ ಅರಣ್ಯ ನಾಶ ಆಗ್ತಾ ಇದೆ. ಅರಣ್ಯ ನಾಶದಲ್ಲಿ ಬ್ರೆಜಿಲ್ ಮೊದಲ ಸ್ಥಾನದಲ್ಲಿದ್ರೆ ಭಾರತ 2ನೇ ಸ್ಥಾನದಲ್ಲಿದೆ. ನಮ್ಮ ಭೂಮಿಯ ಮಿತಿಮೀರಿದ ದುರುಪಯೋಗ ಮತ್ತು ಅಸಮರ್ಪಕ ನಿರ್ವಹಣೆಯಿಂದ ನಮ್ಮ ದೇಶದ ಒಟ್ಟು ಭೂಭಾಗ ಶೇಕಡ 53% ಭೂಪ್ರದೇಶ ಗಂಭೀರವಾದ ಪರಿಸರ ಮಾಲಿನ್ಯಕ್ಕೆ ತುತ್ತಾಗಿದೆ. ನಮ್ಮ ದೇಶದಲ್ಲಿ ಈಗ ಲಭ್ಯವಿರುವ ಒಟ್ಟು ನೀರಿನ ಶೇಕಡ 70% ಮಲಿನವಾಗಿದೆ. ಕಾರ್ಖಾನೆಗಳ ಕಲ್ಮಶ ಹಾಗೂ ನಗರ ಪಟ್ಟಣಗಳ ಕಸದ ರಾಶಿ ಜಲಮೂಲಗಳನ್ನು ಸೇರ್ತಾ ಇರೋದೇ ಇದಕ್ಕೆ ಮುಖ್ಯ ಕಾರಣ. ಹೀಗಾಗಿ ದಿನದಿಂದ ದಿನಕ್ಕೆ ಶುದ್ಧ ನೀರಿನ ಕೊರತೆ ಹೆಚ್ಚಾಗ್ತಾ ಇದೆ. ವಾಯುಮಂಡಲದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಮತ್ತಿತರ ಅನಿಲಗಳು ಅಪಾಯಕರ ಮಟ್ಟದಲ್ಲಿ ಸೇರಿಕೊಂಡಿವೆ. ಇವು ಭೂಮಿಯ ಶಾಖ ಆಚೆ ಹೋಗದಂತೆ ತಡೆಯುತ್ತೆ. ಹೀಗಾಗಿ ಭೂಮಿಯ ಶಾಖ ಹೆಚ್ಚುತ್ತಾ ಇದೆ. ಪರಿಸರದ ಬಗ್ಗೆ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ದಾರೆ, ಏನಂದ್ರೆ ಪ್ರಕೃತಿಯು ಪ್ರತಿಯೊಬ್ಬರ ಅವಶ್ಯಕತೆಗಳನ್ನ ಪೂರೈಸಬಲ್ಲದು, ಆದರೆ ಒಬ್ಬ ವ್ಯಕ್ತಿಯ ದುರಾಸೆಯನ್ನಲ್ಲ ಅಂದು. ಇಷ್ಟೊಂದು ಸವಾಲನ್ನ ಎದುರಿಸ್ತಾ ಇರುವ ಪರಿಸರದ ಸಂರಕ್ಷಣೆ ಹೇಗ್ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಪ್ರಕೃತಿ ಎಲ್ಲಾ ಜೀವಿಗಳ ತಾಯಿ. ಒಬ್ಬ ತಾಯಿ ಹೇಗೆ ಮಗುನ ಪೋಷಣೆ ಮಾಡ್ತಾಳೋ ಅದೇ ರೀತಿ ಪ್ರಕೃತಿ ಮಾತೆ ನಮ್ಮನ್ನ ಪೋಷಣೆ ಮಾಡ್ತಾಳೆ. ಅಂತ ಪರಿಸರವನ್ನ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯನೇ ಅಲ್ವಾ? ಪರಿಸರ ಸಂರಕ್ಷಣೆ ಅಂದ ತಕ್ಷಣ ಚಳುವಳಿನೇ ಮಾಡ್ಬೇಕು ಅಂತ ಏನಿಲ್ಲ. ಪರಿಸರ ಸಂರಕ್ಷಣೆ ಮೊದಲು ಮನೆಯಿಂದಲೇ ಆರಂಭ ಆಗುತ್ತೆ. ಬದಲಾವಣೆ ಅನ್ನೋದು ಮೊದಲು ನಮ್ಮಲ್ಲಿ ಆರಂಭ ಆಗ್ಬೇಕು, ನಂತರ ನಮ್ಮವರನ್ನ ಬದಲಾಯಿಸ್ಬೇಕು. ಪರಿಸರ ಸಂರಕ್ಷಣೆಗಾಗಿನೇ ಸಮಯ ತೆಗೆದಿಡ್ಬೇಕು ಅಂತ ಏನಿಲ್ಲ. ನಮ್ ಕೆಲಸದ ಜೊತೆಗೆ ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು. ಪರಿಸರದಲ್ಲಿ ಅನೇಕ ವಸ್ತುಗಳನ್ನ ಪುನರ್ಬಳಕೆ ಮಾಡಬಹುದು. ಅಂತಹ ವಸ್ತುನ ಬಳಸಿ ಬಿಸಾಡೋದ್ರ ಬದಲು ಮರುಬಳಕೆ ಮಾಡಬಹುದಲ್ವಾ? ಉತ್ತಮ ಪ್ಲಾಸ್ಟಿಕ್ ಚೀಲಗಳ ಬದಲು ಕಾಗದದ ಚೀಲಗಳನ್ನ ಬಳಸಬಹುದು. ಮನೆಯಲ್ಲಿ 2-3 ಗಾಡಿಗಳಿರುತ್ತೆ, ಅದ್ರ ಬದಲು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಬಳಸ್ಕೊಳ್ಬಹುದಲ್ವಾ? ಇದರಿಂದ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು, ಪೆಟ್ರೋಲಿಯಂನ ಆಮದಿನ ಭಾರವನ್ನು ಕೂಡ ಕಡಿಮೆ ಮಾಡಬಹುದು. ಯಾವಾಗ್ಲೂ ವಿದ್ಯುತ್ ಉಪಕರಣಗಳನ್ನ ಬಳಸೋದ್ರ ಬದಲು ನೈಸರ್ಗಿಕ ಶಕ್ತಿಗಳಾದ ಸೌರಶಕ್ತಿಯನ್ನ ಬಳಸಬಹುದು. ಸಾವಯವ ಗೊಬ್ಬರವನ್ನೇ ಬಳಸೋದ್ರೊಂದಿಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡಬಹುದು ಮತ್ತು ಪೌಷ್ಟಿಕ ಆಹಾರವನ್ನ ಪಡೆಯಬಹುದು. ಈಗ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸಣ್ಣ ಉದ್ಯಾನವನ್ನ ನಿರ್ಮಿಸಿಕೊಂಡಿರ್ತೀವಿ. ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕೋದ್ರ ಬದಲು ಸಾವಯವ ಗೊಬ್ಬರವನ್ನೇ ಹಾಕ್ಬೋದು. ಹೌದು, ನಾವು ಸಿಟಿಲಿದ್ದೀವಿ, ನಮ್ಗೆ ಸಾವಯವ ಗೊಬ್ಬರ ಸಿಗೋದಿಲ್ಲ ಅಂತ ನೋಡೋದಾದ್ರೆ, ನಾವು ಸಿಟಿಲೇ ಸಾವಯವ ಗೊಬ್ಬರಗಳನ್ನ ತಯಾರು ಮಾಡ್ಕೋಬಹುದು. ಹೇಗೆ ಅಂದ್ರೆ, ಒಂದು ಗುಂಡಿಯನ್ನ ನಿರ್ಮಿಸಿ ನಮ್ಮ ಮನೆಯಲ್ಲಿ ತ್ಯಾಜ್ಯಗಳು, ಕಸಗಳು, ಆಹಾರದ ತ್ಯಾಜ್ಯಗಳಾಗಿರ್ಬೋದು, ತರಕಾರಿ ತ್ಯಾಜ್ಯಗಳನ್ನ ಅಲ್ಲಿ ಹಾಕಿ ಮುಚ್ಚಿದ್ರೆ ಕೆಲವು ತಿಂಗಳಾದ್ಮೇಲೆ ಅದು ಕಾಂಪೋಸ್ಟ್ ಗೊಬ್ಬರ ಆಗಿ ತಯಾರಾಗುತ್ತೆ. ಅದನ್ನ ನಾವು ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಪೌಷ್ಟಿಕ ಆಹಾರ ನಮ್ಗೆ ದೊರೆಯುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇಂಗು ಗುಂಡಿಗಳನ್ನ ಮಾಡೋದು, ಸುಮ್ಮನೆ ಹರಿದೋಗ್ತಿರೋ ನೀರನ್ನ ಸಂಗ್ರಹಿಸೋದ್ರಿಂದ ಅಂತರ್ಜಲ ಮಟ್ಟನ ಹೆಚ್ಚಿಸಬಹುದಲ್ವಾ. ನಮ್ಮ ಮನೆ ಹಿತ್ತಲಲ್ಲಿ ಸಸ್ಯಗಳನ್ನ ನೆಡೋದು ಮತ್ತು ಮಳೆ ನೀರು ಕೊಯ್ಲನ್ನ ಮಾಡೋದು, ಆಹಾರವನ್ನ ವ್ಯರ್ಥ ಮಾಡದೆ ಅಗತ್ಯವಿರೋರಿಗೆ ನೀಡೋದು, ಪರಿಸರ ಮಹತ್ವವನ್ನ ಎಲ್ಲರಿಗೂ ತಿಳಿಸ್ಬೇಕು, ಮನಮುಟ್ಟುವಂತೆ ತಿಳಿಸ್ಬೇಕು. ಪರಿಸರ ನಾಶದ ದುಷ್ಪರಿಣಾಮಗಳನ್ನ ಮನಮುಟ್ಟುವ ರೀತಿಯಲ್ಲಿ ಹೇಳ್ಬೋದು. ಹೇಗೆಂದ್ರೆ, ಪ್ರಸ್ತುತ ಉದಾಹರಣೆಯನ್ನ ನೀಡಬಹುದು ನಾವು ಅವರಿಗೆ. ಇವಾಗ ಹೆಚ್ಚು ಮಳೆ ಬಂದಿರೋದ್ರಿಂದ ಈ ವರ್ಷ ರೈತರಿಗೆ ಯಾರಿಗೂ ಬೆಳೆ ಸರಿಯಾಗಿ ಕೈಗೆ ಸಿಗ್ಲಿಲ್ಲ, ಎಲ್ಲಾ ಬೆಳೆ ನಾಶ ಆಗೋಯ್ತು. ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡೋದು. ಪರಿಸರ ಮಾಲಿನ್ಯ ಅಂದ ತಕ್ಷಣ ಕೇವಲ ಮಾನವ ಮಾತ್ರ ಪರಿಸರ ಮಾಲಿನ್ಯ ಮಾಡೋದಿಲ್ಲ, ಪ್ರಕೃತಿಯ ಸ್ವಾಭಾವಿಕ ಚಟುವಟಿಕೆಗಳಿಂದಲೂ ಸಹ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಹೇಗೆ ಅಂದ್ರೆ, ಕಾಡ್ಗಿಚ್ಚಾಗೋದು. ಕಾಡ್ಗಿಚ್ಚನ್ನ ಹೇಗೆ ತಡೆಯೋದು ಅಂತಂದ್ರೆ, ಕಾಡ್ಗಿಚ್ಚು ಉಂಟು ಮಾಡುವ ಮರಗಳನ್ನ ತೆಗೆಯೋದು, ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನ ನಿಯಂತ್ರಿಸೋದು, ಕಾನೂನು ಬಾಹಿರವಾಗಿ ಮರ ಕಡಿಯೋದನ್ನ ನಿಯಂತ್ರಿಸೋದು, ಸಾರ್ವಜನಿಕರನ್ನ ಮರ ನೆಡಲು ಪ್ರೋತ್ಸಾಹಿಸೋದು, ವಿವಿಧ ಪ್ರಾಣಿಗಳನ್ನ ಅವುಗಳ ಮೂಲ ಸ್ಥಳದಲ್ಲಿಯೇ ಸಂರಕ್ಷಿಸಲು ವನ್ಯಜೀವಿ ಧಾಮಗಳನ್ನ ನಿರ್ಮಿಸೋದು, ಇವೆಲ್ಲವನ್ನೂ ಮಾಡೋದ್ರಿಂದ ನಾವು ಪರಿಸರ ಸಂರಕ್ಷಣೆಯನ್ನ ಮಾಡಬಹುದು. ಇನ್ನೊಂದು ಹೇಗೆ ಅಂದ್ರೆ, ನಮ್ಮ ಆಲೋಚನೆಯನ್ನ ಬದಲಾಯಿಸಿಕೊಳ್ಳೋದ್ರಿಂದ ನಾವು ಪರಿಸರ ಸಂರಕ್ಷಣೆ ಮಾಡಬಹುದು. ಉದಾಹರಣೆಗೆ ಹೇಗಂದ್ರೆ, ನಾವು ಕಾಲೇಜಿನ ಆವರಣದಲ್ಲಿ ಫ್ರೀ ಟೈಮ್ ಅಲ್ಲಿ ಕೂತಿರ್ತೀವಿ, ಸಸಿಗಳಿಗೆ ನೀರ್ ಹಾಕೋರು ಯಾವ್ದೋ ಕಾರಣದಿಂದ ಬಂದಿರೋದಿಲ್ಲ, ಗಿಡಗಳೆಲ್ಲ ಒಣಗೋಗ್ತಾ ಇರುತ್ತೆ, ಆದ್ರೂ ನಾವು ನೋಡ್ಕೊಂಡು ಸುಮ್ಮನೆ ಕೂತಿರ್ತೀವಿ, ನಾವೇ ಆ ಕೆಲ್ಸನ ಮಾಡ್ಬೋದಲ್ವಾ. ನಮ್ಮ ಆಲೋಚನೆ ಹೇಗಿದೆ ಅಂದ್ರೆ, ಅದು ಅವ್ರ ಕೆಲ್ಸ, ನಾವು ಕಾಲೇಜಿಗೆ ಬರೋದು ಓದಕ್ಕೆ ಮಾತ್ರ, ಆ ಗಿಡಗಳಿಗೆ ನೀರ್ ಹಾಕೋಕಲ್ಲ, ಅದು ಅವ್ರ ಕೆಲ್ಸನೇ ಅಂತಾನೆ ನಾವು ಫಿಕ್ಸ್ ಆಗಿರ್ತೀವಿ, ನಾವೇನಕ್ ಮಾಡಬಾರ್ದು ಆ ಕೆಲ್ಸನ. ಇವಾಗ ಪ್ರಕೃತಿ ಎಲ್ಲರಿಗೂ ಸಮಾನವಾಗಿ ಪರಿಶುದ್ಧ ಗಾಳಿಯನ್ನ ಕೊಡುತ್ತೆ, ಅದೇ ರೀತಿ ನಾವು ಪರಿಸರ ಸಂರಕ್ಷಣೆಯನ್ನ ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳೋದ್ರಿಂದ ಸಂರಕ್ಷಣೆಯನ್ನ ಮಾಡಬಹುದು. ಸ್ನೇಹಿತರೆ, ಪರಿಸರ ಗೀತೆಯ ಈ ಸಾಲುಗಳನ್ನ ಕೇಳಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಾಡಿನ ಕೊಡಿನೇರ ನೀಲಜಲ ಕಾಡಿನ ಸಂ